ಕಾರ್ಯಕ್ರಮದಡಿಯಲ್ಲಿ ಮೊದಲ ಮಾನವರಹಿತ ಪರೀಕ್ಷಾರ್ಥ ನೌಕಾ ಉಡ್ಡಯನಕ್ಕೆ ಇಸ್ರೋ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ ಕೆಳಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತಮಗೆಲ್ಲ ಗೊತ್ತಿದೆ, ಪ್ರತಿ ಬುಧವಾರ ಕೃಷಿರಂಗದಲ್ಲಿ ಕೃಷಿ ಶರೀ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದು ನೇರ ಪ್ರಸಾರದ ಕಾರ್ಯಕ್ರಮ. ಇಲ್ಲಿ ಕೃಷಿ ಮತ್ತು ಪರಿಸರದ ಕುರಿತಾದಂಥ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ರೈತರು ಸಂವಾದವನ್ನು ನಡೆಸ್ಬೋದು, ಕೆಲವು ಪ್ರಚಲಿತ ಕೃಷಿ ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೋಬೋದು. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558. ನಮ್ಮ ಜೊತೆಯಲ್ಲಿ ವಿನೋದ್ ಮೂಡಗದ್ದೆ ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಮೊದಲಿಗೆ ಒಂದು ಕರೆ ಇದೆ, ನೋಡೋಣ. ಸರಿ ಸರ್. ಹಲೋ, ನಮಸ್ತೆ ಸರ್. ಸುಬ್ರಹ್ಮಣಿ ಕೋಟರಂಗಡ. ನಮಸ್ಕಾರ. ತಮ್ಮ ಹೆಸರು? ಸುಬ್ರಹ್ಮಣಿ ಕೋಟರಂಗಡ. ಹಾ, ಸುಬ್ರಹ್ಮಣಿ ಅವರು, ಬಹಳ ದಿನ ಆಗಿತ್ತು ಮಾತಾಡಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ? ಹೇಗಿದೆ ಸರಿ ಮಳೆ ಬೆಳೆ? ಮಳೆ ಜಾಸ್ತಿ. ಮಳೆ ಜಾಸ್ತಿ ಆಗಿದೆ ಅಂತನಾ? ಮಳೆ ಹೊಡಿತಾ ಇತ್ತು, ಎರಡು ದಿವಸದಿಂದ ಸ್ವಲ್ಪ ಗ್ಯಾಪ್ ಇದೆ. ಹೌದು, ಒಳ್ಳೆ ಮಳೆ. ಮೊದಲು ಒಂದು 20 ವರ್ಷ ಹಿಂದೆ ಇದ್ದ ಮಳೆಗಾಲ ಬಂದಿತ್ತು ನಮಗೆಲ್ಲ. ಅದೇ ಅದೇ, ಇಲ್ಲಿ ಹತ್ತಿರ ಬೀಳ ಮಡಿಕೇರಿನಲ್ಲಿ 4000 ಮಿಲಿಮೀಟರ್ ಹತ್ತಿರ ಬರ್ತಾ ಇದೆ. ಅದೇ ಮಡಿಕೇರಿ ಜಾಸ್ತಿ ಇದೆ ನಮಗೆಲ್ಲ. ಒಂದು 2-5 ಇಯರ್ಸ್ ಇಂದ 60-80 ಇಂಚಸ್ ಸಿಕ್ತಿತ್ತು. ಈ ವರ್ಷ ಈಗಲೇ 97 ತಲುಪಿದೆ. ಓಹ್, ಸರಿ. ಕಡಿಮೆ ಆಗಿರೋದಕ್ಕೆ ಏನ್ ಕಾರಣ ಇರ್ಬೋದು ಸುಬ್ರಹ್ಮಣ್ಯ ಅವರೇ? ಅವಾಗ ಈಗ ಪರಿಸರ ಮರ ಅದು ಇದು ಅಂತ ಹೇಳ್ತಾರೆ, ನ್ಯಾಚುರಲ್ ಹೇಗೆ ಅಂತ ಹೇಳೋದು ಹೇಳಿ. ಕೊಡಗಿನಲ್ಲೂ ಕಾಡಿನ ಪ್ರಮಾಣ ಕಡಿಮೆ ಆಗಿದೆ ಅಂತೀರಾ? ಅದಕ್ಕೆ ಈಗ ಸ್ವಲ್ಪ ಗ್ರೀನಿಷಿಯಲ್ ಜಾಸ್ತಿ ಆಯ್ತಲ್ಲ ಸರ್. ಆಗಿದೆ ಅಂತೀರಿ? ಅದೇ, ಯಾವುದು ಇಡೀ ವರ್ಲ್ಡ್ ಅಲ್ಲೇ ಇದು ಬೆಳೆಸ್ಬೇಕು, ಕಾಡು ಬೆಳೆಸ್ಬೇಕು, ಕಾಡು ಗ್ರೀನರಿ ಜಾಸ್ತಿ ಮಾಡಬೇಕು, ವೆಸ್ಟರ್ನ್ ಘಾಟ್ ಇದೆಲ್ಲ ಸ್ವಲ್ಪ ಫಾರೆಸ್ಟ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ. ಹೌದು, ಸ್ವಲ್ಪ ಅರಿವು ಬಂದಿದೆ ಈಗ. ಹೌದೌದು, ಜಾಸ್ತಿ ಗಿಡಗಳನ್ನ ರಕ್ಷಿಸ್ಬೇಕು, ಮರಗಳನ್ನ ರಕ್ಷಿಸ್ಬೇಕು ಅನ್ನೋದು ಸ್ವಲ್ಪ ಎಲ್ಲರಿಗೂ ಅರಿವು ಬಂದಿದೆ. ಅದ್ರ ಬಗ್ಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಕಾನೂನುಗಳು ಕೂಡ ಬಿಗಿ ಆಗ್ತಾ ಇದಾವೆ. ಈ ಸರಿ ಭತ್ತದ ಬೆಳೆ ಮಾಡಿದೀರಾ? ತುಂಗಾ ಹಾಕೊಂಡಿದ್ದೀರಾ? ಅಂದ್ರೆ ಈಗ ನಾಟಿ ಮಾಡಿ ಎಷ್ಟು ದಿನ ಆಯ್ತು? ನಾಟಿ ಮಾಡಿ ಒಂದು ತಿಂಗಳ ಮೇಲೆ ಆಯ್ತು. ಈಗ ಮತ್ತೆ ಗೊಬ್ಬರ ಕೊಡ್ಬೇಕು ಏನಾದ್ರು? ಕೊಟ್ಟಾಯ್ತು. ಗಿಡ್ಡರ ತರ ಇದೆ. ಇವತ್ತಂತೂ ಕೃಷಿ ಇಲಾಖೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಇಲ್ಲ ಅದು ಉದ್ದ ವೆರೈಟಿ ಅದಕ್ಕೆ ಹಾಗೆ ಆಯ್ತು ಅಂತ. ಬಹುಶಃ ಮಳೆ ಜಾಸ್ತಿ ಆಗಿದ್ದಕ್ಕೆ, ಮಳೆ ಜಾಸ್ತಿ ಜೊತೆಗೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗಿದ್ದು ಕಾರಣ ಇರಬಹುದು. ಅದೇ ಅದೇ ನನಗೂ ಡೌಟ್, ಉಷ್ಣಾಂಶ ಕಡಿಮೆ ಆಗಿರೋದು ಕಾರಣ ಇದ್ರಿರ್ಬೋದು. ಇನ್ಮೇಲೆ ಸ್ವಲ್ಪ ಉಷ್ಣಾಂಶ, ಅಗಲಿನ ಉಷ್ಣಾಂಶ ಜಾಸ್ತಿ ಆಗುತ್ತೆ. ನೀರು ಬಸಿದ್ದು ಸ್ವಲ್ಪ ಒಣಗಬೇಕು, ಒಣಗಲಿಕ್ಕೆ ಚಾನ್ಸಸ್ ಸಿಗ್ಲಿಲ್ಲ. ಅದೇ ಬೇರುಗಳಿಗೆ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಇರಬೇಕು. ಹೌದು. ಈಗ ಸುಬ್ರಹ್ಮಣ್ಯ ಅವರು, ನಿಮ್ಮ ಕಡೆ ಏನಾದರೂ ಈ ಕೀಟದ ಹಾವಳಿ ಕಂಡು ಬಂದಿದೆಯಾ? ಹೀಗೆ ಗರಿ ಸುತ್ತ ಹುಳ ಬಂದಿದೆ ಅಂತ ಕೆಲವು ಕಡೆ ಎಲ್ಲ ವರದಿಯಾಗಿದೆ. ಗರಿ ಸುಳ್ಳಿ ಹುಳು ಅಂತ ನಮಗೆ, ಅದೇ ಇದು ಎಲೆ ಸುರುಳಿ ಬಂದಿತ್ತು. ಅದೇ ಎಲೆ ಎಲೆ ಸುರುಳಿನೇ, ಎಲೆ ಸುರುಳಿನೇ. ಅದೇ ಅದೇ ಇಲ್ಲ, ನಮಗೂ ಬಂದಿತ್ತು ಸ್ವಲ್ಪ. ಸ್ಪ್ರೇ ಮಾಡಿದಾಗಲೇ ಏನು ಸಿಂಪಡಣೆ ಮಾಡಿರಿ? ಅದೇ ಲೀಸಿಲಿ ಅಂತ ಹೆಸರು ಬಂತು, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವ ಲೆಸನ್ ಲೆಸನ್ ಟಿ ಅಂತ ಏನು ಅದ್ರದ್ದು ಸಬ್ಸ್ಟಿಟ್ಯೂಟ್ ಎಕೋಲೆಕ್ಸ್ ಟೈಪ್ ಇರುತ್ತೆ. ನಾನು ಇದು ಡೆಲ್ಲಿ ನಮ್ಮ ರೈತ ಸಂಪರ್ಕ ಇದೆ ಅಲ್ಲ, ಅವರಿಗೆ ಸಂಪರ್ಕ ಮಾಡ್ತೀನಿ ಸುಮಾರು. ಸೊ ಅವರು ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಯಾವ್ದು ಔಷಧಿ ಹಾಕ್ಬೇಕಂತ. ಸೊ ಅದನ್ನ ಇಲ್ಲಿ ನೋಡುವಾಗ ಅದರದ್ದೇ ಸಬ್ಸ್ಟಿಟ್ಯೂಟ್ ಸೇಮ್ ಅದು ಈ ನೇಮ್ ಅಂತ ಹೇಳಿ ಎಕೋಲೆಕ್ಸ್ ಟೈಪ್ ಯಾವ್ದು ಕೊಟ್ರು. ಈಗ ಎಲ್ಲ ನಿಯಂತ್ರಣಕ್ಕೆ ಬಂದಿದೆಯಾ? ಸ್ಪ್ರೇ ಮಾಡಿ ಆ ವೀಕಲ್ಲೇ ಎಲ್ಲ ನಿಯಂತ್ರಣ ಆಗುತ್ತೆ. ಅದೇ ಸುಮಾರು ಕಡೆ ಅದು ಆಗಿದೆ ಅಂತ ನಾವು ಕೇಳಿದೀವಿ. ಅದೇ ಅದೇ ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ಪ್ರೇ ಮಾಡಿ ಬರೋದಿಲ್ಲ ಎಲೆ ಸುಳ್ಳಿ ಹುಳು. ಹೌದು. ಮತ್ತೆ ಬೇರೆ ಬೆಳೆಗಳು, ಕಾಫಿ? ಕಾಫಿ ಸುಮಾರು ಒಂದು 20% 30% ಉದುರು ಹೋಯ್ತು. ಮಳೆ ಸ್ವಲ್ಪ ಜಾಸ್ತಿ, ಅದೇ ನೀವ್ ಹೇಳುವಂಗೆ ಈ ಮಣ್ಣಲ್ಲಿ ತೇವಾಂಶ ಕಡಿಮೆ ಮಾಡಲಿಕ್ಕೆ ಬಿಡ್ಲಿಲ್ಲ ಅಲ್ಲ. ಮೊದಲೆಲ್ಲ ಆಗಸ್ಟ್ ಒಂದ ಅದೇ ಕರ್ಕಟ ಮಾಸ ಅಂತ ಹೇಳ್ತೀವಿ, ಅಲ್ಲೆಲ್ಲ ಸ್ವಲ್ಪ ಬಿಸಿಲು ಇರುವಾಗ ಆರ್ತೈತೆ. ಈ ವರ್ಷ ಕಂಟಿನ್ಯೂಸ್ ಮಳೆನೇ ಇಲ್ಲ ಸರ್. ತೇವಾಂಶ ಇದೇ ಆಗಿಲ್ಲ, ತೇವಾಂಶ ಜಾಸ್ತಿ ಆಯ್ತು. ಬುಡದಲ್ಲಿ ಒಂದ್ ರೀತಿ ಗಾಳಿ ಆಡೋದಕ್ಕೆ ಅವಕಾಶನೇ ಆಗಿಲ್ಲ. ಅದೇ ಗಾಳಿ ಆಡೋದು ಸ್ವಲ್ಪ ಕಷ್ಟ ಆಗಿ ಬೇರೆ ಕಡೆ, ನಮ್ ಕಡೆ ಕಡಿಮೆ ಸ್ವಲ್ಪ, ಬೇರೆ ನಮ್ ಟಚಿಂಗ್ ಇಲ್ಲೆಲ್ಲ ಕೊಳೆ ರೋಗ ವಿಪರೀತ ಬಂದಿತ್ತು. ಕೊಳೆ ರೋಗ ಬಂದಿತ್ತು, ರಾಬೆಸ್ಟ್ಗೆಲ್ಲ ಕೊಳೆ ರೋಗ ಬಂದಿತ್ತು. ಮತ್ತೆ ಬಿರ್ನಾಣಿ ಆ ಕಡೆ ಎಲ್ಲ ಬಿಡಿ, 200 ಇಂಚ್ ಮಳೆ ಆಯ್ತು, ಅಲ್ಲಿ ಏನು ಇಲ್ಲ ಕಾಫಿ. ನಮ್ಮಲ್ಲದೆ ಒಂದ್ 30-40% ಹೋಗಿದೆ. ಓಪನ್ ತುಂಬಾ ಓಪನ್ ಏರಿಯಾದಲ್ಲಿ ಸ್ಟಾಲ್ ಆಗಿಲ್ಲ, ಸ್ವಲ್ಪ ಶೇಡ್ ಜಾಸ್ತಿ ಇರೋಲಿ ಮತ್ತೆ ಅಂತದ್ರಲ್ಲೆಲ್ಲ ಉದುರಿದೆ. ಕರಿಮೆಣಸು ಇದೆಯಲ್ಲ ನಿಮ್ದು? ಕರಿಮೆಣಸು ಇದೆ, ಎಲ್ಲ ಹೋಗ್ಬಿಟ್ಟಿದೆ ಸರ್. ಅಂತೂ ಇರುವುದು ಈಗ ಅದೇ, ಅದು ಅಷ್ಟೇ ತಿರಿ ಬಿಟ್ಟದೆ ಲೇಟು. ಅದರಲ್ಲೇನು ಸಮಸ್ಯೆ ಕಾಣ್ತಾ ಇಲ್ಲ. ಅದು ಈ ಸ್ವಲ್ಪ ವರ್ಷದಿಂದ ಅದು ಹೋಗ್ತಾ ಇರ್ತಲ್ಲ ಸರ್. ಅಲ್ಲ ಕೊತ್ತುಗಳದು ಮತ್ತೆ ಈ ಕೊತ್ತು ಬೀಳ್ತಾ ಇದೆ ಅಂತ ಕೆಲವರು, ಮತ್ತೆ ಕೊಳೆ ರೋಗ ಬರೋದು, ಮಳೆ ಇದ್ರು ಇಲ್ಲದಿದ್ರು ಅದು ಕಾಮನ್ ಆಗ್ಬಿಟ್ಟಿದೆ. ಈ ಮಳೆ ಜಾಸ್ತಿ ಆಗಿ ಆಗ್ಬೇಕಂತ ಏನಿಲ್ಲ. ಮತ್ತೆ ಅಡಿಕೆ ಗಿಡಗಳು ಇದಾವಲ್ಲ, ಅಡಿಕೆ ಸ್ವಲ್ಪನೇ ಇರೋದು. ಅಡಿಕೆ ತೋಟದವರಿಗೆಲ್ಲ ಬಹಳ ಅಲ್ಲ, ಎಲ್ಲ ಉದುರು ಹೋಗಿದೆ. ನಮ್ ಈ ಕಡೆ ಅಡಿಕೆಯವ್ರ ಪಾಪ ಏನಿಲ್ಲ. ಅಂದ್ರೆ ಅದು ಕೊಳೆ ರೋಗದಿಂದನೇ ಅಥವಾ ಹೇಗೆ? ಅದೇ ಮಳೆ ವಿಪರೀತ ಆಗಿ ಸ್ಪ್ರೇ ಮಾಡಿದ್ರು ಕಂಟ್ರೋಲ್ ಆಗಿಲ್ಲ, 50% ಎಲ್ಲ ಬಿದ್ದಾಗಿಲ್ಲ. ಅಡಿಕೆಯವರಿಗೆ ತುಂಬಾ ಹೋಗಿದೆ. ಅಡಿಕೆ ಹೇಳೋದಿಲ್ಲ, ಅದೇ ಹೇಳ್ತಾರೆ. ಕಳೆದ ವರ್ಷ ಮಳೆ ಬಹಳ ಕಡಿಮೆ ಇತ್ತು, ಈ ಸರಿ ಜಾಸ್ತಿ ಆಯ್ತು. ಹೌದು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಲೇ ಇರುತ್ತೆ. ಅದೇ ಒಂದ್ ಸಮ ಇಲ್ಲ, ಮೊದ್ಲಾದ್ರೆ ಅದು ಸೀಸನ್ ಯಾರು ಏನು ಹೇಳ್ದಾಗ ಸೀಸನ್ ಆಗಿತ್ತು. ಮಳೆ ಜಾಸ್ತಿ ಇದ್ರು ಆ ಗಿಡ ಮರಗಳೆಲ್ಲ ಅದಕ್ಕೆ ಸೀಸನ್ ಆಗಿತ್ತು. ಈಗ ನಾವು ಈಗ ನೀವು ಬಯಲ್ಸೀಮೆಯವ್ರಿಗೂ ಈ ನಮ್ಮಂತ ಈ ಕೊಡಗಿನವ್ರಿಗೂ ನೋಡಿ, ನಮಗೆ ಅಲ್ಲಿ ಆಗೋದಿಲ್ಲ, ಅವ್ರಿಗೆ ಇಲ್ಲಿ ಆಗೋದಿಲ್ಲ, ನಾವ್ ಇಲ್ಲಿಗೆ ಸೀಸನ್ ಆಗ್ಬಿಟ್ಟಿದೀವಿ. ಆತರ ಮರಗಿಡಗಳು ಎಲ್ಲ ಮಳೆಗೆ ಸೀಸನ್ ಆಗಿತ್ತು. ಅಲ್ಲಿಂದ ಈ ಒಂದು 10 ವರ್ಷ ಗ್ಯಾಪ್ ಇತ್ತಲ್ಲ ನೋಡ್ತೀವಿ, ಬರಗಾಲ ಬರೋದು, ಮಳೆ ಕಡಿಮೆ, ಯಾವುದೋ ಸೀಸನ್ ಅಲ್ಲಿ ಮಳೆ ಬೆಳೆಯೋದು. ಹಾಗಾಗಿ ಅದಕ್ಕೂ ನ್ಯಾಚುರಲ್ ಎಫೆಕ್ಟ್ ಅಂತ ನಮ್ ಭಾವನೆ. ಈಗ ಸುಬ್ರಹ್ಮಣ್ಯ ಅವ್ರು ಮಳೆ ಆಶ್ರಯದ ಅಲ್ವಾ ಇದು ಭತ್ತ ಬೆಳೆಯೋದು? ಹೌದೌದು. ನೀರು ಎಷ್ಟು ಮಟ್ಟಿಗೆ ನಿಲ್ಲಿಸ್ತೀರಾ? ನಾವು ಒಂದು 4 ಇಂಚ್ ನಿಲ್ಲಿಸ್ತೀವಿ. 4 ಇಂಚ್ ನಿಲ್ಲಿಸ್ತೀರಾ? ಅದೇ ಹಾಗೆ ನೀರು ಪೂರ್ತಿ ಇದೆ ಅಂದ್ರೆ ಲಾಸ್ಟ್ ಎಲ್ಲ ಕೆರೆ ಇದೆ, ನೀರಿಂದ ಬಿಟ್ಕೊಳ್ತೀವಿ ಪಂಪಿಂದ. ಆದ್ರೆ ಈ ವರ್ಷ ಅದೇ ಪಂಪ್ ಬಿಡುವಂತ ಅವಶ್ಯಕತೆ ಬಂದಿಲ್ಲ. ಸರಿ, ಹಾಗಾದ್ರೆ ಗೊಬ್ಬರ ಕೊಟ್ರಿ ಈಗ ಭತ್ತದ ಬೆಳೆಗೆ? ತೋಟಕ್ಕೆಲ್ಲ ಗೊಬ್ಬರ ಹಾಕ್ಬಿಟ್ಟಿವೆ, ಭತ್ತಕ್ಕೂ ಕೊಟ್ರಿ ಅಲ್ವಾ? 20 ಡೇಸ್ ಅಲ್ಲೇ ಕೊಡ್ಬೇಕು ಗದ್ದೆಗೆ. ಒಂದ್ ತಿಂಗಳು ಅಂತ ಹೇಳ್ತಾರೆ, ಅದೇ ಮೂರು ಹಂತದಲ್ಲಿ ಕೊಡ್ಬೇಕು ಅಂತಾರೆ. 25 ಡೇಸ್ ಆಗಿತ್ತು, 25 ಒಳಗಡೆ ಕೊಟ್ಟು. ಈ ಒಂದು ಪ್ರಶ್ನೆ ನಿಮ್ಗೆ ಸುಬ್ರಹ್ಮಣ್ಯ ಅವರು, ಈ ಪೊನ್ನಂಪೇಟೆ ಭಾಗದಲ್ಲಿ ಭತ್ತದ ಬೆಳೆಗೆ ಬರುವಂತ ಮುಖ್ಯವಾದ ರೋಗ ಯಾವುದು? ಬೆಂಕಿ ರೋಗ. ಬೆಂಕಿ ರೋಗ, ಬೆಂಕಿ ರೋಗ ನಿಯಂತ್ರಣ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಅದಕ್ಕೂ ಸ್ಪ್ರೇ ಇದೆ. ಸ್ಪ್ರೇ ಒಂದು, ಇನ್ನೊಂದು ವಿಚಾರನೂ ಇದೆ ಅಲ್ಲಿ. ನಾವು ಬೀಜೋಪಚಾರ ಮಾಡುವಾಗ ಕರೆಕ್ಟ್ ಆಗಿ ಅವರು ಕೊಡುವಂತ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಅದರಲ್ಲೊಂದು 80% ಕಂಟ್ರೋಲ್ ಮಾಡಬಹುದು. ಅಲ್ಲ, ಬೀಜೋಪಚಾರ ಒಂದು ಹೇಳಿದ್ರಿ ನೀವು, ಅಂದ್ರೆ ಪ್ರಾರಂಭದಲ್ಲಿ ಬೀಜದಿಂದ ಅದೇನಾದ್ರೂ ರೋಗ ಬರೋದಿದ್ರೆ ನಿಯಂತ್ರಣ ಮಾಡ್ಬೋದು ಬೆಂಕಿ ರೋಗ, ಅದು ಒಂದಾಯ್ತು. ಇನ್ನೊಂದು ಮುಖ್ಯವಾದ ವಿಚಾರ ಇದೆ, ಏನೇಳಿ? ನೀರನ್ನು ಕೂಡ ನೀವು 4 ಇಂಚ್ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಜಾಸ್ತಿನೇ. ನಮ್ಮ ತಜ್ಞರ ಪ್ರಕಾರ 2 ಇಂಚ್ ನೀರು ನಿಲ್ಲಿಸ್ಬೇಕಷ್ಟೇ, 4 ಇಂಚ್ ಜಾಸ್ತಿ ಆಯ್ತು. ಅದರಿಂದಲೂ ಕೂಡ ನಿಮ್ಮ ಬೆಳೆ ಎತ್ತರ ಬಂದಿರ್ಲಿಕ್ಕಿಲ್ಲ ನೋಡಿ. 5 ಸೆಂಟಿಮೀಟರ್ ಸಾಕು ಅಂತಾರೆ, 5 ಸೆಂಟಿಮೀಟರ್ 2 ಇಂಚು. ಇನ್ನೊಂದು ಮುಖ್ಯವಾದ ವಿಚಾರ ಬೆಂಕಿ ರೋಗಕ್ಕೆ ಅಂದ್ರೆ ಸಾರಜನಕನ ಜಾಸ್ತಿ ಕೊಡೋದು, ಯೂರಿಯಾ. ಯೂರಿಯಾ ಜಾಸ್ತಿ ಕೊಡೋದ್ರಿಂದ, ಯೂರಿಯಾ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಒಂಥರ ರಸ ತುಂಬಿಕೊಂಡ್ಬಿಡುತ್ತೆ ಗಿಡದಲ್ಲಿ. ಆ ಸಂದರ್ಭದಲ್ಲಿ ಕೀಟಗಳು ಜಾಸ್ತಿ ಬರ್ತವೆ, ಮತ್ತೆ ಈ ಬೆಂಕಿ ರೋಗನು ಜಾಸ್ತಿ ಬರುತ್ತೆ. ಕರೆಕ್ಟ್ ಬೀಜೋಪಚಾರ ಚೆನ್ನಾಗಿ ಮಾಡಿದ್ರೆ ಬೆಂಕಿ ರೋಗ ಬರಲ್ಲ. ಅಲ್ಲ, ಬೀಜೋಪಚಾರ ಮಾಡೋದ್ರಿಂದ ಪ್ರಾರಂಭದಲ್ಲಿ ನಿಮ್ಗೆ ರಕ್ಷಣೆ ಸಿಗುತ್ತೆ, ಒಂದು ತಿಂಗಳವರೆಗೂ ಬೆಳಗ್ಗೆ ಬೀಜದಿಂದ ಬರೋ ಏನಾದ್ರು ರೋಗ ಬರೋದಿದ್ರೆ ತಡೆಯುತ್ತೆ. ಜೊತೆಗೆ ಒಂದು ತಿಂಗಳವರೆಗೂ ರಕ್ಷಣೆ, ಆಮೇಲೆ ಮತ್ತೆ ನೀವು ಸಾರ್ವಜನಿಕ ಗೊಬ್ಬರನ ಒಂದೇ ಸಾರಿ ಕೊಡೋದು ಮತ್ತೆ ಹೆಚ್ಚು ಕೊಡೋದು ಈ ರೀತಿ ಮಾಡಿದ್ರು ಬೆಂಕಿ ರೋಗ ಬರೋ ಸಾಧ್ಯತೆ ಇರುತ್ತೆ. ಅದು ವಿಶೇಷವಾಗಿ ಈಗ ಚಳಿಗಾಲ ಪ್ರಾರಂಭ ಆದ್ಮೇಲೆ ಸ್ವಲ್ಪ ಹಾವಳಿ ಜಾಸ್ತಿ ಆಗ್ಬೋದು. ಬೆಳಗ್ಗೆ ಹೊತ್ತಿನಲ್ಲಿ ಬಿಸಿಲಿರುತ್ತೆ, ಸಂಜೆ ಹೊತ್ತಿನಲ್ಲಿ ತಂಪಾಗ್ಬಿಡುತ್ತೆ, ಆ ಸಂದರ್ಭದಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಬೆಂಕಿ ರೋಗ ನಾನು ನೋಡಿದಾಗ ಇಂಟಾನ್ಗೆ ಜಾಸ್ತಿ ಬರುತ್ತೆ. ಹೌದೌದು, ಇಂಟಾನ್ಗೆ ಜಾಸ್ತಿ ಬರುತ್ತೆ. ಈಗ ನೀವು ತುಂಗಾ ಅಂತಂದು ಹೇಳಿದ್ರಿ, ತುಂಗಾಗೆ ಸ್ವಲ್ಪ ಬೆಂಕಿ ರೋಗಕ್ಕೆ ಸಹಿಷ್ಣುತೆ ಇದೆ ಅದಕ್ಕೆ ಅಲ್ವಾ? ಅದೇ ನಾನು ಈ ವರ್ಷ ಹಾಕಿದ್ದು. ಇಲ್ಲ ಇಲ್ಲ, ಅದಕ್ಕೆ ಸ್ವಲ್ಪ ಸಹಿಷ್ಣುತೆ ಇದೆ, ಅದು ಸ್ವಲ್ಪ ನೋಡ್ತಾ ಇದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಮಗೆ ಹುಲ್ಲು ಅವಶ್ಯ, ನಾವು ಅದೇ ಎಮ್ಮೆಗಳನ್ನು ಸಾಕ್ತೀವಿ. ಹೌದು. ಸರಿ ಸುಬ್ರಹ್ಮಣ್ಯ ಅವರು, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರಲ್ಲಿ ನಿಮ್ಮ ಕೃಷಿ ವಿಚಾರಗಳನ್ನು ಹಂಚಿಕೊಂಡ್ರಿ, ನಮ್ಮ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ವಿನೋದ್ ನೋಡಿ, ಸುಬ್ರಹ್ಮಣ್ಯ ಅವರು ಈಗ ಅವರು ಸುಮಾರು 4 ಇಂಚು ನೀರು ನಿಲ್ಲಿಸ್ತೀನಿ ಅಂತ ಅಂದ್ರು, ಅದು ಕೂಡ ಒಂದು ಕಾರಣ ಇರಬಹುದು ಅಂತ ನನ್ನ ಇದು ಅನಿಸಿಕೆ. ಹೌದು, ಈ ಸಲ ಮಳೆ ಹೆಚ್ಚಾದ್ರಿಂದ ವಾತಾವರಣದಲ್ಲಿ ತಂಪು ಕೂಡ ಹೆಚ್ಚಿರುತ್ತೆ. ಒಂದು ತಜ್ಞರು ಏನ್ ಹೇಳ್ತಾರೆ, ಒಂದು 2 ಇಂಚು 5 ಸೆಂಟಿಮೀಟರ್ ಸಾಕು ಅಂತ ಹೇಳ್ತಾರೆ. ಇಡೀ ಒಂದು ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕಡಿಮೆ ಇರ್ಬೇಕಂತೆ ಸಸಿ ಹಂತದಲ್ಲಿ, ಸ್ವಲ್ಪ ಬೆಳೆದಂಗೆ ಒಂದು 2 ಇಂಚಿಗೆ ಏರಿಸ್ಬೋದು. ಕೊನೆ ಒಂದು 15 ದಿನ ಕೊಯ್ಲು ಮಾಡೋದಕ್ಕಿಂತ ಒಂದು 15 ದಿನದವರೆಗೂ ಅದೇ ಮಟ್ಟ ನೋಡ್ಕೊಂಡು ಮಾಡಿ, ಕೊನೆ ಒಂದು 15 ದಿನ ಕೊಯ್ಲು ಮಾಡೋದಕ್ಕೆ ಒಂದು 15 ದಿನ ಇದ್ದಾಗ ತೆಗೆದ್ಬಿಡ್ಬೇಕು ನೀರನ್ನ. ಅವಾಗ ಗದ್ದೆ ಎಲ್ಲ ಸ್ವಲ್ಪ ಬಸ್ಬಿಟ್ಟು ಸ್ವಲ್ಪ ಒಣಕ್ಕಳಕ್ಕೆ ಅನುಕೂಲ ಮಾಡಿಕೊಟ್ಟು ಆಮೇಲೆ ಕೊಯ್ಲು ಮಾಡಬೇಕಾಗತ್ತೆ. ಇವರು ಸುಬ್ರಹ್ಮಣ್ಯ ಅವ್ರದ್ದು ಅದು ಒಂದು ಅಂಶ ಇದ್ರೂ ಇರ್ಬೋದು ಅಂತ ಅನ್ಸುತ್ತೆ. ಈಗ ಇನ್ನೊಂದು ದೂರವಾಣಿಕರ ಇದೆ, ಸ್ವೀಕರಿಸೋಣ. ಸರಿ ಸರ್. ಹಲೋ ಹಲೋ, ಹಾಂ ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಅಲ್ಲೋ? ಹೌದು. ತಮ್ಮ ಹೆಸರು? ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೇನೆ ಸರ್. ಪ್ರೇಮ್ ಅವರೇ ಹೇಳಿ. ವಿಷ್ಣು ಗೌರಂ ಗಾಂಧರ್ವ ಗಿರ್ಧರಿ ರಾಧಸೇವ ರಮಣ ಬಿಹಾರಿ ಕುಂಜ ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ ಮಾತಾಡ್ತಿದ್ದೇನೆ ಸರ್. ಸರಿ ಸರಿ, ತುಂಬಾ ಉತ್ತಮ ಕಾರ್ಯಕ್ರಮ ಬರ್ತಾ ಇದೆ. ಒಂದು ಪ್ರಶ್ನೆ ಇತ್ತು ಸರ್, ಏನಂದ್ರೆ ಈಗ ನೋಡಿ ನಾವು ಈ ಬೃಂದಾವನ ಗೊತ್ತಲ್ಲ, ಮಥುರಾ ಬೃಂದಾವನ ನವದ್ವೀಪ ಮತ್ತೆ ಜಗನ್ನಾಥ್ ಪುರಿಯಲ್ಲಿ ಸುಮಾರು ಈ ಕೃಷಿಯ ತಳಿಗಳು ಅಂದ್ರೆ ಉತ್ತಮ ತಳಿಗಳು ಬೆಳೆಸ್ತಾರೆ. ಇದು ಅದು ತೆಂಗಿನ ಇರ್ಬಹುದು, ಮಾವು ಮತ್ತೆ ಇದು ಹಲಸಿನ ಹಣ್ಣು ಮತ್ತೆ ಬೇರೆ ಬೇರೆ ಹಣ್ಣು, ಖರ್ಜೂರ ಅಂತ ಹೇಳ್ತಾರೆ ಅಂದ್ರೆ ಇದು ಡೇಟ್ಸ್ ಅಂತ ಹೇಳ್ತಾರಲ್ಲ, ಖರ್ಜೂರ ತುಂಬಾ ಹೌದು ಖರ್ಜೂರ ಅದು ತುಂಬಾ ಉತ್ತಮ ಕ್ವಾಲಿಟಿ ಇದು ಅಲ್ಲಿ ಬೆಳೆಸ್ತಾರೆ ಸರ್. ಇಲ್ಲಿ ಅದು ಸಿಗುತ್ತೆ, ಅದು ಅದು ಬೋತ್ ಆರ್ಗ್ಯಾನಿಕ್ ಮತ್ತೆ ಸ್ಪಿರಿಚುವಲ್ ವ್ಯಾಲ್ಯೂ ಇದೆ ಅದಕ್ಕೆ. ಅಂದ್ರೆ ಅದ ವ್ಯಾಲ್ಯೂ ಇದೆಯಲ್ಲ ಸ್ಪಿರಿಚುವಲಿ ಕೂಡ ನೋಡಿದ್ರೆ ಅಲ್ಲಿ ಅಂದ್ರೆ ಅದನ್ನೇ ದೇವರಿಗೆ ಅಲ್ಲಿ ಜಗನ್ನಾಥ ದೇವರಿಗೆ ಆಗ್ಲಿ ಕೃಷ್ಣ ಶ್ರೀಕೃಷ್ಣನಿಗೆ ಅಲ್ಲಿ ಅದನ್ನೇ ನೈವೇದ್ಯ ಮಾಡುವ ಕಾರಣ ಅದ್ರ ಒಂದು ಸ್ಪಿರಿಚುವಲ್ ಕ್ವಾಲಿಟಿ ಇದೆಯಲ್ಲ ಅದು ಬೇರೆ ಎಲ್ಲೂ ಸಿಗಲ್ಲ ಸರ್. ನಾವು ಇಲ್ಲಿ ಎಷ್ಟು ಟ್ರೈ ಮಾಡಿದ್ರು ಸಿಗಲ್ಲ ಅದು. ಅದಕ್ಕೆ ಹೊರ ದೇಶದಲ್ಲೂ ಅಮೆರಿಕ ಹಿಂಗೆ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಸ್ವಲ್ಪ ಕಡಿತ ಉಂಟಾಗಿದೆ. ಮತ್ತೆ ಅವರು ಬೇರೆ ಬೇರೆ ವಿಚಾರಗಳು, ಒಳ್ಳೆಯ ವಿಚಾರಗಳನ್ನೇ ಅವರು ತಿಳಿಸ್ತಾ ಇದ್ರು. ಮತ್ತೆ ಕರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಚಂಗಪ್ಪ, ಕರಡ ಇದ್ದ. ಹಾ ಚಂಗಪ್ಪರೆ, ನನಗೆ ಒಂದು ಮೈಕ್ರೋನ್ಯೂಟ್ರಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಸರ್. ಏನಂದ್ರೆ ಬೋರಾನ್ 5 kilos ಅಂಡ್ ಜಿಂಕ್ ಸಲ್ಫೇಟ್ 10 kilos ಹಾಕ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವಾಗ ಮಲ್ಟಿ ಕ್ರಾಪ್ ಇದ್ರೆ, ಇವಾಗ ಕಾಫಿ ಪೆಪ್ಪರ್ ಮತ್ತೆ ಅಡಿಕೆ ಇದ್ರೆ ಅದಕ್ಕೆ ಪ್ರೊಪೋರ್ಷನ್ ಆಗಿ 40-30, 40+100, 40-140 ಹೀಗೆ ಹಾಕ್ತೇವೆ 2-3 ಕ್ರಾಪ್ ಗೆ ಸಪರೇಟ್ ಆಗಿ. ಹೌದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗೆ ಹೇಗೆ ಅದು ಪ್ರೊಪೋರ್ಷನ್ ಹಾಕ್ಬೇಕಾ, ಇನ್ಸ್ಟೆಡ್ ಆಫ್ 5 kilos 15 kilos ಹಾಕ್ಬೇಕಾ? ಅಂದ್ರೆ ಅದು ಗ್ರಾಮ್ ಲೆಕ್ಕದಲ್ಲೇ ಸಿಗುತ್ತೆ ನಿಮಗೆ. ಬೋರಾನ್ ಇದೆಯಲ್ಲ, ಬೋರಾನು ನಿಮಗೆ ಏನು ಬಹಳ ಕಡಿಮೆ ಬೇಕಾಗತ್ತೆ. ನಿಮಗೂ ನಿಮ್ದು ಅಡಿಕೆ ಗಿಡಗಳಿದಾವ? ಅಡಿಕೆ ಅಡಿಕೆ ಇದೆ ಸರ್. ಅಡಿಕೆ ತೆಂಗಿಗೆ ಸ್ವಲ್ಪ ಬೇಕಾಗತ್ತೆ ಅದು. ಹೌದೌದು. ನಿಮಗೆ ಬಹಳ ಅಂತ ಅಂದ್ರೂ ಒಂದು 15-20 grams ಒಂದು ಗಿಡಕ್ಕೆ ಬೇಕಾಗ್ಬೋದು. ಅದು ಟೋಟಲ್ ಪರ್ ಏಕರ್ ನಾವು ಇದರ ಜೊತೆ ಮಿಕ್ಸ್ ಮಾಡೋದು, ಫರ್ಟಿಲೈಸರ್ ಜೊತೆ. ಫರ್ಟಿಲೈಸರ್ ಜೊತೆ ಮಿಶ್ರ ಮಾಡಬೇಡಿ, ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರ ಮಾಡಿಕೊಡಿ. ಫರ್ಟಿಲೈಸರ್ ಜೊತೆ ಯಾವುದೇ ಕಾರಣಕ್ಕೂ ಮಿಶ್ರ ಮಾಡಬೇಡಿ ಲಘು ಪೋಷಕಾಂಶನ. ಸತ್ವಿನ ಸಲ್ಫೇಟ್ನು ಅಷ್ಟೇ, ಅದನ್ನು ಬೇರೆ ರಸಗೊಬ್ಬರ ಜೊತೆ ನಮ್ಮ ಯೂರಿಯಾ ಆಗ್ಲಿ ಬೇರೆ ಜೊತೆ ಮಿಶ್ರ ಮಾಡಬೇಡ್ರಿ. ಸತ್ವಿನ ಸಲ್ಫೇಟ್ ಯಾವ್ದಕ್ಕೆ ಬಳಸಬೇಕು ಅಂತ? ನಾನು ಅದೇ ಕಾಫಿಗೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದ್ರೆ ಕಾಫಿ ಪೆಪ್ಪರ್ ಮತ್ತೆ ಅಡಿಕೆ ಇದೆ ಅದರಲ್ಲಿ ಗೊತ್ತಾಗ್ತದೆ, ಯಾಕೆಂದ್ರೆ ಇದು ಬೈನೆಟ್ ಲೀಫ್ ಲೀವ್ಸ್ ವಿತ್ ಪಿನ್ನೆಟ್ ಈ ತರ ಎಲ್ಲ ಬರ್ತದಲ್ಲ, ಅದಕ್ಕೆ ಹಾಗೆ. ಮತ್ತೆ ಕ್ರೌಂಡ್ ಬೆಂಡಿಂಗ್ ಟೋರ್ಸ್ ದಿ ಗ್ರೌಂಡ್ ಬೋರಾನ್ ಇದರಲ್ಲಿ ಡಿಫಿಷಿಯನ್ಸಿ ಇಲ್ಲ. ಬೋರಾನ್ ಅಡಿಕೆ ಮತ್ತೆ ತೆಂಗಲ್ಲಿ ಹೆಚ್ಚು ಕಂಡು ಬರುತ್ತೆ. ಹೌದು ಸರ್, ಅಡಿಕೆ ಕಾಯಿಗಳು ಇನ್ನೂ ಬಲಿಯೋದಕ್ಕಿಂತ ಮುಂಚೆನೆ ಬಿದ್ದು ಹೋಗೋದು. ಹೌದು, ಇದರಲ್ಲೂ ಕೂಡ ತೆಂಗಲ್ಲೂ ಕೂಡ ಈ ಸಣ್ಣ ಸಣ್ಣ ಪೀಚುಗಳೇ ಬಿದ್ದು ಹೋಗ್ತಾ ಇರ್ತವೆ. ಹಂಗಾಗಿ ಬೋರಾನು ಮುಖ್ಯ. ಇದು ಸತ್ವಿನ ಸಲ್ಫೇಟ್ ಬಹಳ ಬೆಳೆಗಳು ಬೇಕಾಗತ್ತೆ, ಇದು ನಮ್ಮ ಭತ್ತಕ್ಕೂ ಕೂಡ ಬೇಕಾಗತ್ತೆ ಅದು. ಹೌದು ಸರ್. ಮತ್ತೆ ಇದಕ್ಕೆ ಆರೆಂಜ್ ಗೆ ಜಾಸ್ತಿ ಬೇಕಾಗ್ತದ ಅಂತ. ಯಾವ್ದಕ್ಕೆ? ಆರೆಂಜ್ ಆರೆಂಜ್ ಇದು ಕಿತ್ಲೆ ಹಣ್ಣಿಗೆ. ಹಾ, ಕಿತ್ಲೆ ಹಣ್ಣಿಗೆ ಬೇಕಾಗುತ್ತೆ ಗೊತ್ತಾಗ್ತದೆ ಸರ್. ಹೌದೌದು, ಇವೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಅಂದ್ರೆ ಏನಿದ್ರು ಗ್ರಾಮ್ ಲೆಕ್ಕದಲ್ಲಿ ಅವು. ಅಂದ್ರೆ ಒಂದು 50 grams ಹಾಕ್ಬೋದೇನೋ ಸತ್ವ ಸತ್ವ. ಇದು ಜಿಂಕ್ ಸಲ್ಫೇಟ್ ನಲ್ಲಿ 21% ಅಂಡ್ 31 ಮೋನೋ ಅಂತ ಹೇಳಿದ್ರೆ 31% 30-31%. ಅದು ಏನು ಡಿಫ್ರೆನ್ಸ್ ಏನ್ ಸರ್? ಅದು ಸ್ವಲ್ಪ ಪೌಡರ್ ಆಗಿರ್ತದೆ, ಇದು ಕ್ರಿಸ್ಟಲ್ ಇರ್ತದೆ. ಅದು ಇಲ್ಲ, ಅದು ಸ್ವಲ್ಪ ತಾಂತ್ರಿಕವಾದ ಅಂಶ, ನಮ್ಮ ತಜ್ಞರನ್ನ ಕೇಳಿ ನಾನು ಹೇಳ್ಬೋದು ತಮ್ಗೆ ಅದು ಏನ್ ವ್ಯತ್ಯಾಸ ಅನ್ನೋದು. ಆದ್ರೆ ಇವು ಎರಡೂ ಕೂಡ ಅಂಶಗಳು ಬಹಳ ಮುಖ್ಯ, ಯಾಕೆಂದ್ರೆ ನಮ್ಮ ರಾಜ್ಯದ ಮಣ್ಣಲ್ಲಿ ಈ ಎರಡೂ ಪೋಷಕಾಂಶಗಳ ಕೊರತೆ ಇದೆ. ಹೆವಿ ಕಪಾತ್ ಮಾಡಿದಲ್ಲಿ ಕಾಣಿಸ್ತದೆ ಅದೇ ಅದೇ ಕಂಡು ಬರುತ್ತೆ, ಯಾಕೆಂದ್ರೆ ನೀವು ತೆಗೆದಿರ್ತೀರಿ ಅದಕ್ಕೆ ಒಂದ್ ಸರ್ತಿ ಘಾಸಿ ಆಗಿರುತ್ತೆ. ಹೌದು, ಹಾಗಾಗಿ ಮತ್ತೆ ಅದನ್ನ ಕೊಡ್ಬೇಕಾಗತ್ತೆ. ನಮ್ಮ ಮಣ್ಣಲ್ಲಿ ಇಡೀ ರಾಜ್ಯದಲ್ಲೇ ಈ ಬೋರಾನು ಮತ್ತು ಸತುವಿನ ಅಂಶದ ಕೊರತೆ ಇದೆ. ಈಗ ನಮ್ಮ ಕಪ್ಪ ಮಣ್ಣು ಬರುತ್ತಲ್ಲ, ಕಪ್ಪ ಮಣ್ಣಲ್ಲಿ ಕಬ್ಬಿಣದ ಕೊರತೆ ಇರುತ್ತೆ, ಕೆಂಪು ಮಣ್ಣಲ್ಲಿ ಈ ಸತುವಿನ ಕೊರತೆ ಹೆಚ್ಚು ಬರುತ್ತೆ, ಬೋರಾನ್ ಕೊರತೆ ಇಡೀ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇವೆರಡು ಇವು ಬಹಳ ಮುಖ್ಯವಾದ ಅಂಶಗಳು. ಅದಕ್ಕಾಗಿ ಬೇರೆ ಬೇರೆ ಒಂದು ಪೋಷಕಾಂಶಗಳನ್ನು ಕೂಡ ಈಗ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಅವನ್ನ ನಾವು ಬಳಸ್ಕೋಬೇಕಾಗತ್ತೆ. ಈಗ ಒಂದು ಬೇರೆ ಬೇರೆ ಪೋಷಕಾಂಶಗಳ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನ ನಾವು ನಮ್ಮ ಬೆಳೆಗಳಿಗೆ ಒದಗಿಸೋದಕ್ಕೆ ನಮ್ಮ ಈ ಸಂಶೋಧನಾ ಸಂಸ್ಥೆಯವರು. ಈಗ ಉದಾಹರಣೆಗೆ ನಮ್ಮ ಈ ಕರಿಮೆಣಸಿಗೆ ತಗೊಂಡ್ರೆ ಪೆಪ್ಪರ್ ಸ್ಪೆಷಲ್ ಅಂತಾರೆ, ಅದು ಕೂಡ ಲಘು ಪೋಷಕಾಂಶದ ಮಿಶ್ರಣನೇ. ಮತ್ತೆ ಈ ನಮ್ಮ ಏಲಕ್ಕಿ ಇದೆಯಲ್ಲ, ಏಲಕ್ಕಿಯೂ ಕೂಡ ಕಾರ್ಡಮಮ್ ಸ್ಪೆಷಲ್ ಅಂತ ಮಾಡಿದ್ದಾರೆ. ಇದನ್ನ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ. ಬ್ರಾಂಡೆಡ್ ಆದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ ಸರ್, ಸಣ್ಣ ಪ್ಯಾಕೆಟ್ಗೆ ತುಂಬಾ ರೇಟ್ ಜಾಸ್ತಿ ಇರ್ತದೆ. ಬಟ್ ಡೈರೆಕ್ಟ್ ಆದ್ರೆ ಸ್ವಲ್ಪ ತುಂಬಾ ಕಡಿಮೆ ಆಗ್ತದೆ, ಒಂದು 10% ಅಲ್ಲಿ ಆಗ್ತದೆ. ಅಲ್ಲ, ಅದನ್ನೇ ಬಳಸ್ಕೋಬಹುದು ನೀವು. ಹೌದು ಸರ್, ಅದನ್ನೇ ಬಳಸ್ಕೋಬಹುದು. ಈಗ ನಿಮಗೆ ಏಲಕ್ಕಿ ಅನುಭವ ಇದೆಯಾ? ಮೊದಲು ಇತ್ತು ಸರ್, ಮತ್ತೆ ಕುಯ್ಲಿಕ್ಕೆ ಜನ ಸಿಕ್ಕುದಿಲ್ಲ ಅಂತೇಳಿ ಎಲ್ಲ ತೆಗೆದಾಕಿಬಿಟ್ಟೆ. ಸರಿ ಸರಿ ಸರಿ ಸರಿ ಸರಿ. ಈಗ ಏಲಕ್ಕಿ ಕಾಯಿ ಸಾಧಾರಣವಾಗಿ ಯಾವಾಗಿಂದ ಕೊಯ್ಲಿ ಬರುತ್ತೆ, ಇದೇ ಪ್ರಶ್ನೆ ಇವತ್ತು ನಿಮಗೆ. ಅದು ಇರಿಗೇಟ್ ಮಾಡಿದಾಗ ಸರ್, ಏಪ್ರಿಲ್ ಟು ಡಿಸೆಂಬರ್ ಕೊಯ್ಬಹುದು. ಡಿಪೆಂಡ್ಸ್ ಆನ್ ಇರಿಗೇಷನ್, ಮಾಯ್ಚರ್ ಡಿಪೆಂಡ್ ಆಗ್ತದೆ. ನಿಜ ನಿಜ. ಮತ್ತೆ ನಮ್ಮ ಕುಷ್ಕಿನಲ್ಲಾದ್ರೆ ಮಳೆಯಾಶ್ರಯದಲ್ಲಿ, ಮಳೆಯಾಶ್ರಯದಲ್ಲಿ ಪ್ರಾಬಬ್ಲಿ ಆಗಸ್ಟ್ ಜುಲೈ ಆಗಸ್ಟ್. ಸರಿಯಾಗಿ ಹೇಳಿದ್ರೆ ಆಗಸ್ಟ್ ಇಂದ ಪ್ರಾರಂಭ. ಲೆಕ್ಕದಲ್ಲಿ ಕೈಲ್ ಮುಟ್ಟ ಆದ್ಮೇಲೆ ಕುಯ್ಯೋದು ಅಂತ ಒಂದು ಹಳೆ ಪದ್ಧತಿ ಇತ್ತು. ಸರಿ, ಸೆಪ್ಟೆಂಬರ್. ಸರಿ ಸರಿ. ಇಲ್ಲ, ಆಗಸ್ಟ್ ಇಂದ ಪ್ರಾರಂಭ ಆಗತ್ತೆ. ಹೌದು ಸರ್. ಮತ್ತೆ ನೀವು ಹೇಳಿದಾಗೆ ಏಲಕ್ಕಿನಲ್ಲಿ ಖರ್ಚು ಬರೋದೇ ಈ ಕೊಯ್ಲಿಗೆ. ಕೊಯ್ಲಿಗೆ ಹೌದು. ಏನು ಆಗಸ್ಟ್ ಗೆ ಪ್ರಾರಂಭ ಆದ್ರೆ ಮತ್ತಿದು ಜನವರಿ ಫೆಬ್ರವರಿ ವರೆಗೂ ಮುಂದುವರಿತಲೇ ಇರುತ್ತೆ ಅಲ್ವಾ? ಹೌದು ಹೌದು. ಆಗಿಂದಾಗೆ ಕೊಯ್ಲಿ. ಮತ್ತೆ ಮಲ್ಬಾರ್ ಲಾಂಗ್ರೀನ್ ಅದು ತುಂಬಾ ಟೈಮ್ ವರೆಗೆ ಕುಯ್ಬಹುದು. ಹೌದು ಹೌದು ಹೌದು. ಸರಿ ಚಂಗಪ್ಪರೆ, ಅದು ನಿಮ್ಗೆ ವಿಷಯವನ್ನ ನಾನು ತಜ್ಞರಿಂದ ಕೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಧನ್ಯವಾದಗಳು ಕರೆ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ವಿನೋದ್. ಇವರು ಲಘು ಪೋಷಕಾಂಶದ ಮಿಶ್ರಣದ ಬಗ್ಗೆ ಕೇಳಿದ್ರು. ಹೌದು ಸರ್, ಇಡೀ ನಮ್ಮ ರಾಜ್ಯದಲ್ಲೇ ಈ ಪೋಷಕಾಂಶಗಳ ಕೊರತೆ ಇದೆ. ಹೌದು, ಬೋರನ್ನ ಹೆಚ್ಚಿನ ಅಡಿಕೆಯವರಿಗೆ ಕೂಡ ಮತ್ತೆ ಬಾಳೆಯಲ್ಲಿ ಬಾಳೆ ಒಡೆಯುವಂತದ್ದು ಮುಖ್ಯ ಲಕ್ಷಣಗಳು. ಹೌದು ಹೌದು. ಈಗ ನಮ್ಮ ಈ ಕಪ್ಪು ಮಣ್ಣು ತೆಗೆದುಕೊಂಡ್ರೆ ಕಬ್ಬಿಣದ ಅಂಶದ ಕೊರತೆ ಇದೆ. ಕೆಂಪು ಮಣ್ಣಲ್ಲಿ ಸಾಧಾರಣವಾಗಿ ಈ ಬೋರಾನು ಕೊರತೆ ಕಂಡು ಬರ್ತಾ ಇರುತ್ತೆ. ಅದೇ ಸತುವಿನ ಕೊರತೆ ಆದ್ರೆ ಇಡೀ ರಾಜ್ಯದಲ್ಲೇ ಕಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ತಜ್ಞರು ಕೂಡ ಹೇಳ್ತಿರ್ತಾರೆ, ಪ್ರತಿ ವರ್ಷ ತಪ್ಪದೆ ಮಣ್ಣು ಪರೀಕ್ಷೆ ಮಾಡಿಸಿ. ಮತ್ತೆ ಹೀಗೆ ಏನಾಗಿದೆ ಅಂದ್ರೆ ಬೇರೆ ಬೇರೆ ಒಂದು ಲಘು ಪೋಷಕಾಂಶಗಳ ಮಿಶ್ರಣನೇ ಅಭಿವೃದ್ಧಿ ಮಾಡಿದ್ದಾರೆ. ಅವೆಲ್ಲ ಗ್ರಾಮ್ ಲೆಕ್ಕದಲ್ಲಿ. ಹೌದು, ನಮ್ಮ ಗೊಬ್ಬರನ ಕೆಜಿ ಲೆಕ್ಕದಲ್ಲಿ ಹಾಕಿದ್ರೆ ಇವು ಗ್ರಾಮ್ ಲೆಕ್ಕದಲ್ಲಿ. ಮೂರಿಂದ ಐದು ಗ್ರಾಮ್ ಅಂತ. ಮೂರಿಂದ ಐದು ಗ್ರಾಮ್ ಮಾನು ಒಂದು 15-20 ಗ್ರಾಮ್ ಮ್ಯಾಕ್ಸಿಮಮ್. ಅದು ಕೊಟ್ಟಿಗೆ ಒಬ್ಬರ ಜೊತೆ ಮಿಶ್ರಣ ಮಾಡಿ ಹಾಕ್ಬೇಕು ಪ್ರತ್ಯೇಕವಾಗಿ. ನಮ್ಮ ಬೇರೆ ಗೊಬ್ಬರ ಜೊತೆ ಮಿಶ್ರಣ ಮಾಡಬಾರದು, ಯಾಕಂದ್ರೆ ಅಲ್ಲಿ ಮತ್ತೆ ಏನೋ ಕೆಮಿಕಲ್ ರಿಯಾಕ್ಷನ್, ಏನೋ ರಾಸಾಯನಿಕ ಕ್ರಿಯೆ ನಡೆದು ಅದು ದೊರೆಯದ ರೂಪಕ್ಕೆ ಪರಿವರ್ತನೆ ಆಗ ಸಾಧ್ಯತೆ ಇರುತ್ತೆ. ಈಗ ರಂಜಕ ಇದ್ರ ಜೊತೆ ಎಲ್ಲ ಇದಾಗಿ. ಈಗ ನಮ್ಮ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಹಾ ನಮಸ್ಕಾರ. ಯಾರು, ಗಣೇಶ್ ಅವರ? ಹೌದು ಸರ್. ಹಾ ಗಣೇಶ್ ಅವ್ರ ಹೇಳಿ. ಹಲೋ ಹಲೋ ಹೇಳಿ ಗಣೇಶ್. ಅಂದ್ರೆ ಸರ್, ಹಲೋ, ಈಗ ಗೊಬ್ಬರ ಕೊಡ್ತೀವಲ್ಲ ಸರ್, ಈ ಸಲ ಕೊಡಿದ್ದೇನೆ, ಕಾಫಿ ನಿಂತಿದೆ. ಒಂದು ಈ ಇರುವೆಗಳು ಭಾರಿ ಕಾಟ ಸರ್. ಕಾಫಿಗ ಇರುವೆಗಳು ಇರುವೆಗಳು ಕಾಟ ಇದ್ರೆ ಸುಬ್ರಹ್ಮಣ್ಯವ್ರ ಅಲ್ಲಿ ಸ್ವಲ್ಪ ನೀವು ಗಿಡದ ಕಡೆ ನೋಡ್ರಿ, ಗಿಡದಲ್ಲಿ ಈ ಬಿಳಿ ಹಿಟ್ಟಿನ ತಿಗಣೆ ಅಂತ ಒಂದು ಬರುತ್ತೆ ಕೀಟ, ಬಿಳಿ ಹಿಟ್ಟಿನ ತಿಗಣೆ ಏನಾದ್ರೂ ಅಲ್ಲಿ ಇತ್ತು ನಿಮ್ ಗಿಡದಲ್ಲಿ ಅಂತ ಅಂದ್ರೆ ಈ ಎರುವೆಗಳು ಸ್ವಲ್ಪ ಜಾಸ್ತಿ ಆಗ್ತವೆ. ಇಲ್ಲ ಸರ್, ಇದು ಬರೀ ಕಾಫಿ ಕುಯ್ಯುವಾಗ ಹಚ್ಚೋದು ಉಚ್ಚಲ್ಲಿ ಆ ಎರುವೆಗಳು. ನಮ್ಮಲ್ಲಿ ಕುಂಡ ತಪೇಜನ್ ಅಂತ ಹೇಳ್ತೀವ, ಅದ ಹಲೋ ವಿನೋದ್ ಅವರು ಮಾತಾಡ್ತಾ ಇದ್ದಾರೆ ನೋಡಿ. ಇದು ಕುಂಡ ತಪೇಜನ್ ಅಂತ ಹೇಳ್ತೀವ, ಅದ ಹಲೋ ಹಲೋ ನಮ್ಮಲ್ಲಿ ಕುಂಡಲ ಅಂತ ಹೇಳ್ತೀವಿ, ಅದ ಹಲೋ. ಈಗ ಕುಂಡ ತಪೇಜನ್ ಅಂತ ಹೇಳ್ತಾ ಇದ್ದಾರೆ ಅವರು, ಅಲ್ಲ ಹೇಗಿರುತ್ತೆ ಅದು? ಅದು ಒಂದು ಕೆಂಪು ಇದೆ, ಇಂದು ಇನ್ನೊಂದು ಚಿಕ್ಕದ ಹಿಂದುಗಡೆ ಭಾಗ ಎತ್ತಿ ಎತ್ತಿ ಕಟ್ಟ ಸರ್. ಕುಂಡತ ಇರುವೆ ಅಂತಾರೆ, ಕುಂಡತ ಇರುವೆ ಅಂತ ಏನೋ ಕರೀತಾರೆ, ಅದೇನಾ? ಅದೇ ಸರ್. ಅದೇನಾ? ಅದು ತುಂಬಾ ನಮ್ಮಲ್ಲಿ ಅಂದ್ರೆ ಸ್ಪ್ರೇ ಮಾಡ್ಲಿಕ್ಕೆ ಏನು ದಾರಿ ಇಲ್ಲ ಸರ್, ತೋಟದಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಏ ಆಗುದಿಲ್ಲ ಸರ್. ಅಲ್ಲ ಅದು ಬೆಳೆಗೆ ಏನ್ ತೊಂದರೆ ಕೊಡಲ್ಲ ತಾನೆ? ಬೆಳೆಗೆ ತೊಂದರೆ ಆಗಿಲ್ಲ ಸರ್. ಅದು ನಾವು ಹೋಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೀರಾ? ಕೆಲಸ ಮಾಡುವಾಗ ತೊಂದರೆ ಅಷ್ಟೇ. ಅದೇ ಕೆಲಸಗಾರರು ಜಮೆಕ್ಷನ್ ಇಬ್ಬರದ್ದು ಕೇಳ್ತಾರೆ, ಕೊಡ್ಬೇಕು. ಅದೇ ಅದು ಕಾಫಿ ಕಾಯಿಗಳ ಜೊತೆ ನಡುವೆ ಸಣ್ಣ ಒಂದು ಗೂಡು ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ ನಮ್ಮ ವಿನೋದ. ಅಯ್ಯೋ ಮಿಲಿ ಬಗ್ಗೆಲ್ಲ ಇರೋಕ್ಕಿಲ್ಲ ಸರ್, ಅದಿದ್ರೆ ಭಾರಿ ಒಳ್ಳೇದು. ಇಲ್ಲ ಇಲ್ಲ, ಮಿಲಿ ಬಗ್ಸ್ ಅಂತ ಬಿಳಿ ಹಿಟ್ಟಿನ ತಿಗಣೆ ಅಂತ ಹೇಳ್ತೀವಲ್ಲ. ಹೌದು, ಅದೇ ಅದೇನಿರಲ್ಲ, ಅದನ್ನೆಲ್ಲ ಕಚ್ಚಿದಿಂದ ಬರ್ತವೆ. ಇಲ್ಲ ಇಲ್ಲ, ಅವನ್ನ ಕಚ್ಚಿಂತವ. ಸರಿ ಸರಿ ಸರಿ ಸರಿ, ಅಂದ್ರೆ ಕೀಟ ನಿಯಂತ್ರಣಕ್ಕೂ ಅನುಕೂಲ ಮಾಡ್ಕೊಡ್ತವೆ, ಅದ್ರ ಮನುಷ್ಯರಿಗೂ ಕಚ್ತವೆ. ಹೌದೌದು. ಆದ್ರೆ ಇದರಿಂದ ಮತ್ತೆ ನಾವು ಹೆಚ್ಚೆಚ್ಚು ಕೀಟನಾಶಕ ಬಳಸೋದ್ರಿಂದ ಸುಮ್ಮನೆ ನಮ್ದು ಖರ್ಚು ಜಾಸ್ತಿ ಮಾಡ್ಕೊಳ್ತೀವಿ, ಪರಿಸರಕ್ಕೂ ತೊಂದರೆನೆ ಗಣೇಶ್. ಅಲ್ಲಿ ಏನು ಸ್ಥಳೀಯ ಮಾಡ್ತಾ ಇದಾರೆ ಒಂದ್ ಸ್ವಲ್ಪ ಎಲ್ಲ ವಿಚಾರಿಸಿ ನಿಮ್ಮ ಅಕ್ಕಪಕ್ಕದ ರೈತರನ್ನ. ಅದಕ್ಕೆ ಸ್ಪ್ರೇ ಮಾಡಿದ್ರೆ ಆಗ್ಬಹುದು ಅಂತ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಸಿಂಪರಣೆ ಮಾಡೋದು ಅಷ್ಟು, ಯಾಕಂದ್ರೆ ನಿಮ್ ಕಾಫಿ ಬೆಳೆಗೆ ತೊಂದರೆ ಕೊಡೋದಾದ್ರೆ ಮಾಡ್ಬೋದು. ಕಾಫಿ ಬೆಳೆಗೆ ಅಷ್ಟು ಕಾಫಿ ಬೆಳೆಗೆ ಏನ್ ತೊಂದರೆ ಆಗ್ಲಿಲ್ಲ ಅಂತಂದ್ರೆ ಏನ್ ಪರವಾಗಿಲ್ಲ. ಇಲ್ಲ ಸರ್, ಕಾಫಿ ಬೆಳೆಗೆ ಅಂತಂದ್ರಲ್ಲ, ಕಾಳು ಕಾಳುಗಳಿಗೆ ನಾವು ಕುಯ್ಯುವಾಗ್ಲೂ ತುಂಬಾ ತೊಂದರೆ ಅಷ್ಟೇ. ಬಹಳ ಕಚ್ಚಿದಾಗ ಬಹಳ ಉರಿಯೋದು ಇದೆಲ್ಲ ಆಗುತ್ತ? ಆದ್ರೆ ರಾತ್ರಿ ನಿದ್ರೆ ಚೆನ್ನಾಗಿ ಬರುತ್ತೆ. ಸರಿ ಸರಿ ಸರಿ ಸರಿ. ಈಗ ಇನ್ನೊಂದು ಭತ್ತನ ಹಾಕೊಂಡಿದ್ದೀರ ಗಣೇಶ್ ಅವರು? ಭತ್ತ ಇಲ್ಲ ಸರ್, ಇವತ್ತ ಮಾಡಿಲ್ಲ. ಮಾಡಿಲ್ಲ, ಮಾಡ್ಬೇಕಂತ ಇದ್ದೆ, ಆದ್ರೆ ವ್ಯವಸ್ಥೆ ಆಗ್ಲಿಲ್ಲ ಸರ್ ಇವತ್ತು. ಈ ಒಂದು ಪ್ರಶ್ನೆ ಗಣೇಶ್ ನಿಮಗೆ. ಆಯ್ತು ಹೇಳಿ ಸರ್. ಈಗ ಈ ಬಿಳಿ ಕಾಂಡ ಕೊರಕ ಇದೆಯಲ್ಲ ಕೀಟ, ಬಿಳಿ ಕಾಂಡ ಕೊರಕ ಅಂತ ಹುಳು ಬರುತ್ತೆ ಈ ಅರೇಬಿಕಾ ಕಾಫಿ ಬೆಳೆಗೆ, ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಇದು ಈ ಗಂಡು ಕೀಟ ಹೆಣ್ಣು ಕೀಟ ಎರಡೂ ಸಂಪರ್ಕ ಹೊಂದೋದು ಎರಡು ಸರಿ ಹೊಂದುತ್ತೆ ವರ್ಷದಲ್ಲಿ. ಈಗ ಚಳಿಗಾಲದಲ್ಲೂ ಕೂಡ ಹೊಂದುತ್ತೆ ಅಂತಾರೆ, ಯಾವ ತಿಂಗಳಲ್ಲಿ? ಇದು ಅಕ್ಟೋಬರ್ಲಿ ಬರ್ತದೆ. ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೂ ಇರುತ್ತೆ ಅಂತ. ಅಕ್ಟೋಬರ್ ಬೇಸಿಗೆ ಕಾಲದಲ್ಲಿ ಆದ್ರೆ ಏಪ್ರಿಲ್ ಮೇ ಎರಡು ತಿಂಗಳು ಇರುತ್ತಂತೆ, ಅಕ್ಟೋಬರ್ ಇಂದ ಮತ್ತೆ ಡಿಸೆಂಬರ್ ವರೆಗೂ ಇರುತ್ತೆ. ಆಗ ಏನಾಗುತ್ತೆ, ಅವು ಗಂಡು ಹೆಣ್ಣು ಸಂಪರ್ಕ ಹೊಂದಿ ಮತ್ತೆ ಅದು ಮೊಟ್ಟೆ ಇಟ್ಟು ಮತ್ತೆ ಅದು ಸಂಖ್ಯೆ ಎಲ್ಲ ಜಾಸ್ತಿ ಆಗಿ ಅವೆಲ್ಲ ಕಾಂಡ ಎಲ್ಲ ಕೊರೆದು ಒಳಗಡೆ ಸೇರ್ಕೊಂಡು ಇಡೀ ಗಿಡಗಳಿಗೆ ತೊಂದರೆ ಕೊಡುತ್ತೆ. ಇದು ಹಾರಾಡ ಕಾಲ ಅಂತ ಕರೀತಾರೆ ನಮ್ಮ ತಜ್ಞರು, ಎರಡು ಗಂಡು ಹೆಣ್ಣು ಕೀಟಗಳು ಒಂದು ಸಂಪರ್ಕ ಹೊಂದ ಕಾಲನ. ಸರ್ ಮತ್ತೆ ಒಂದು ವಿಷಯ ಸರ್ ಹೇಳಿ. ಆದಷ್ಟು ಈ ಒಳ್ಳೆ ಮೆಣಸು ಬಳ್ಳಿ ಅರಿಶಿನ ಕಲರ್ ತಿರುಗಿ ಕಪ್ಪಾಗಿ ಎಲೆ ಉದುರ್ತದಲ್ಲ, ಸರಿ ಅದು ನಾನೊಂದು 10-15 ಬಳ್ಳಿ ಹಾಗೆ ನಿಲ್ಲಿಸಿದ್ದೀನಿ ಸರ್, ಬೂದಿ ಹಾಕಿ. ಬೂದಿ ಹಾಕಿ? ಬೂದಿ ಒಳ್ಳೆ ಬೂದಿ ಒಂದು ಸಲಕರಣೆ ಕೊಡಿ ಸರ್. ಸರಿ ಸರಿ ಸರ್, ನಿಮಗೆ ವಿಷಯ ಹಂಚ್ಕೊಂಡಿದ್ದೀರಲ್ಲ ಎಲ್ಲರಿಗೂ ಅದು ತಲುಪಿರುತ್ತೆ ಬಿಡಿ. ಯಾಕೆಂದ್ರೆ ಅದು ಪೊಟ್ಯಾಶಿಯಂಶ ಇರುತ್ತೆ ಅದರಲ್ಲಿ ಬೂದಿಯಲ್ಲಿ, ಅದು ರೋಗ ನಿರೋಧಕ ಶಕ್ತಿ ಕೊಟ್ಟಿರಬಹುದು ಅಂತ ನಾವು ತಿಳ್ಕೋಬಹುದು. ಒಳ್ಳೆ ವಿಚಾರ ತಿಳಿಸಿರಿ ಗಣೇಶ್, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು, ಕರೆ ಮಾಡ್ತಾ ಇರ್ರಿ. ವಿನೋದ್, ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಕಾಫಿ ಧಾರಣೆ ಸ್ವಲ್ಪ ಹೇಳ್ತೀರಾ ನಮ್ಮ ರೈತ ಬಂಧುವರಿಗೆ? ಸರಿ ಸರ್. ಇಂದಿನ ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದಿನ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,000 ರೂಪಾಯಿ, ಅರಬಿಕಾ ಚೆರಿ 10,100 ರೂಪಾಯಿಯಿಂದ 10,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,100 ರೂಪಾಯಿಯಿಂದ 17,700 ರೂಪಾಯಿ, ರೋಬಸ್ಟಾ ಚೆರಿ 10,300 ರೂಪಾಯಿಯಿಂದ 10,700 ರೂಪಾಯಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕಾಕೋಟು ಪರಂಬ ನಿವಾಸಿ ಪೌತಿ ಕೋಟೆರ ಕರುಂಬಯ್ಯ ಅಂಡ ಪೊಣ್ಣು ಕೋಟೆರ ಚೋಂದವ್ವ ಕಾಮುನಿ ಇಂದು ಮರಣಪಟ್ಟಿತು. 98 ವಯತ್ರ ಕೋಟೆರ ಚೋಂದವ್ವ ಕಾಮುನಿ ಅಂಡ ಅಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಕ್ಕ ತೋಟಂಗಟ್ಲು ನಡಪ. ಮಡಿಕೇರಿ ಎಫ್ಎಂಸಿ ಕಾಲೇಜು ಹಿಂಭಾಗದ ನಿವಾಸಿ ಓಡಿಯನ ಮಹೇಶ್ ಅವರ ಪತ್ನಿ ಇಂದು ನಿಧನರಾದರು. 43 ವರ್ಷ ಪ್ರಾಯದ ಓಡಿಯನ ಸಂಧ್ಯಾ ತವರು ಮನೆ ತಳೂರು. ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನಿ ರೋಹಿಣಿ ಚಂದ್ರಶೇಖರ್. ಪರಿಸರನ ಶುಚಿನ ಕಾಪಾಡಿಕಂಬಲ್ಲಿ ಸಾರ್ವಜನಿಕರು ಭಾಗವಹಿಸುವುದು ಮುಖ್ಯ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜನವು ಹೇಳೋಳು. ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಪಾಡಿನ ಹತ್ತಿರ ಗಿಡ ನೆಡುವ ಮೂಲಕ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಅವು, ವರ್ಸೋಳು ನಂಗೆ ಈ ವರ್ಷ ಸಹ ಸ್ವಚ್ಛತಾ ಹೀ ಸೇವಾ ಪಾಕ್ಷಿಕ ಆಚರಣೆ ಮಾಡ್ತಿದ್ದು. ಈ ಕಾರ್ಯಕ್ರಮ 2 ಅಕ್ಟೋಬರ್ ಮುಟ್ಟ ನಡೆಯಕ್ಕಿದ್ದು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಘೋಷವಾಕ್ಯದೊಟ್ಟಿಗೆ ಈ ಸಲನ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೆದದೆ ಅಂತ ಹೇಳ್ದು. ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾನವು ಈ ಸಂದರ್ಭ ಮಾತಾಡಿ ಈ ಅಭಿಯಾನ ಸಫಲ ಆಕೊರೆ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಹೀ ಸೇವಾದ ಬಗೆಯಲ್ಲಿ ಪ್ರತಿಜ್ಞೆ ವಿಧಿನ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗ ಬೋಧನೆ ಮಾಡಿದ್ರು. ಅಮ್ಮನ ಹೆಸರಲ್ಲಿ ಒಂದು ಮರ ಅಭಿಯಾನದ ಭಾಗ ಆಗಿ ಗಿಡ ನೆಟ್ಟು ನೀರು ಹೊಯ್ದು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು. ಕೂಡ್ಲೂರು ಗ್ರಾಮದ ಸರ್ಕಾರಿ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಡೆಯಿಂದ ಪರಿಸರ ಮಾಲಿನ್ಯ ತಡೆಗಟ್ಟಲು ಸಾರ್ವಜನಿಕರ ಪಾತ್ರ ಅಂತ ಹೇಳುವ ಪ್ರಬಂಧ ಪೈಪೋಟಿ ಕಾರ್ಯಕ್ರಮ ನಡೆದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೂಡಿಗೆ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ದೀಪಿಕಾ ಮೂರ್ತಿನವು, ನಮ್ಮ ಸುತ್ತಮುತ್ತದ ಗಾಳಿ ನೀರನ್ನ ಮನಾರಹಿಸಿಕೊಳ್ಳುವ ಮುಖಾಂತರ ಪರಿಸರ ಹಾಳಾಗದಂಗೆ ನೋಡಿಕೊಂಬುದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಕೂಡ್ಲೂರು ಶಾಲೆಯ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮಕುಮಾರ್, ಆರೋಗ್ಯ ಶಿಕ್ಷಣಾಧಿಕಾರಿ ಎಚ್ಕೆ ಶಾಂತಿ ಸೇರಿದಂತೆ ಶಿಕ್ಷಕರು ಗಣ್ಯರು ಹಾಜರಿದ್ದರು. ಯುಎಸ್ಎನ ಸ್ಕ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಮತ್ತು ಎಲ್ಸ್ವಿಯರ್ ಸಂಸ್ಥೆನ ಸಹಯೋಗದಲ್ಲಿ ಪ್ರಕಟ ಮಾಡಿರುವ ವಿಶ್ವದ ಅತ್ಯುನ್ನತ ವಿಜ್ಞಾನಿಗಳ ಪಟ್ಟಿಯಲ್ಲಿ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜೆಜಿ ಮಂಜುನಾಥ್ನವು ಸತತ 5ನೇ ಸಲ ಸ್ಥಾನ ಪಡ್ಕೊಂಡಿದ್ದು, ಇವು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂಡ್ ಎನರ್ಜಿ ತೇಳುವ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟ ಮಾಡಿರುವ ಲೇಖನಗಳ ಆಧಾರದ ಮೇಲೆ 2024 ಸಾಲಿನ ಅತ್ಯುನ್ನತ ವಿಜ್ಞಾನಿಗಳ ಪಟ್ಟಿಯಲ್ಲಿ 8,257 ಸ್ಥಾನ ಮತ್ತು ವಿಶ್ವದ ವೃತ್ತಿಜೀವನ ಸಾಧಕರ ಪಟ್ಟಿಯಲ್ಲಿ 65,119 ಸ್ಥಾನ ಪಡ್ಕೊಂಡಳು. ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆನ ಕಡೆಯಿಂದ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಮರಗೋಡು ಹತ್ತಿರದ ಹೊಸಕೇರಿ ಜಂಕ್ಷನ್ಲ್ಲಿ ನಾಯಿ ಮತ್ತು ಕೊತ್ತಿಗಳಿಗೆ ಉಚಿತ ರೇಬಿಸ್ ಚುಚ್ಚುಮದ್ದು ಕೊಟ್ಟವೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳಕ್ಕಿಂತ ಪಶುವೈದ್ಯಕೀಯ ಇಲಾಖೆನ ಪ್ರಕಟಣೆಯಿಂದ ಗೊತ್ತಾಯಿತು. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ವರ್ಸೋಳು ನಂಗೆ ಈ ವರ್ಷ ಸಹ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಕರೆದಿದ್ದು, 10ನೇ ಕ್ಲಾಸ್ಲ್ಲಿ ಕನ್ನಡ ಮೀಡಿಯಂಲ್ಲಿ 80%ಕ್ಕಿಂತ ಜಾಸ್ತಿ ಮಾರ್ಕ್, ಇಂಗ್ಲಿಷ್ ಮೀಡಿಯಂಲ್ಲಿ 90%ಕ್ಕಿಂತ ಜಾಸ್ತಿ ಮಾರ್ಕ್, ಹಾಗೆ ಪಿಯುಸಿ ಡಿಗ್ರಿಲಿ ಜಾಸ್ತಿ ಮಾರ್ಕ್, ಸಿಇಟಿಲಿ 1,000 ರ್ಯಾಂಕ್ನ ಒಳಗೆ, ನೀಟ್ಲ್ಲಿ 5,000 ರ್ಯಾಂಕ್ನ ಒಳಗೆ, ಮತ್ತೆ ಮೆಡಿಕಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಲಿ ರ್ಯಾಂಕ್, ಕಲೆ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪಡ್ಕೊಂಡಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗ ನವೆಂಬರ್ 25ರೊಳಗೆ ಸರಿಯಾದ ದಾಖಲೆ ಸಮೇತ ಅರ್ಜಿನ ಕೊಡಗು ಗೌಡ ವಿದ್ಯಾಸಂಘದ ಕಚೇರಿಗೆ ತಲುಪಿಸೋಕುಂತ ಗೊತ್ತಾವುಟು. ವಿರಾಜಪೇಟೆ ತಾಲೂಕು ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘದವರ ಕಡೆಯಿಂದ ಇದೇ ತಿಂಗಳ 25ನೇ ತಾರೀಕು ಹೊತ್ತಾರೆ 10:30 ವಿರಾಜಪೇಟೆನ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಎದುರು ಇರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಹುತಾತ್ಮರ ದಿನಾಚರಣೆ ನಡೆಯಕ್ಕಿದ್ದು ಪೊಲೀಸ್ ಗೌರವ ದಿವಂಗತ ಮಾಜಿ ಯೋಧರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಪ್ಪಡ ಹರೀಶ್ ಒತ್ತಾಯನವು ವಹಿಸಿಕ್ಕಿದ್ದು ಕರ್ನಲ್ ಪುಟ್ಟಿಚಂಡ ಗಣಪತಿ, ಕರ್ನಲ್ ಮುಲ್ಲೇರ ಕಾವೇರಪ್ಪ ಸೇರಿದಂಗೆ ಶಾಸಕರು ಸಂಸದರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಗೊತ್ತಾವುಟು. ಸುಟ್ಟಿಕೊಪ್ಪ ವಿದ್ಯುತ್ ಉಪಕೇಂದ್ರದಿಂದ ನಾಕೂರು ವಿದ್ಯುತ್ ಮಾರ್ಗದಲ್ಲಿ ಹೊರಗೆ ಹೋಗುವ ಫೀಡರ್ಲಿ ತುರ್ತು ನಿರ್ವಹಣೆ ಕಾರ್ಯ ಇರುವುದರಿಂದ ನಾಳೆ ಬೆಳಗ್ಗೆ 10 ಗಂಟೆಯಿಂದ 9:55 ಮುಟ್ಟ ಕಾನುಬಯಲು, ಅಂದಗೋವೆ, ಕಲ್ಲೂರು, ಹೇರೂರು, ಮಳೂರು, ಹಾದ್ರೆ ಹೇರೂರು, ನಾಕೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಹಾಕಿದ್ದು ಸಾರ್ವಜನಿಕರ ಸಹಕಾರ ಕೊಡುಕುಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. September 3 ನಿಧನರಾದ ಬೆಟ್ಟತೂರು ಗ್ರಾಮ ಕುಂಪುಳಿರ ದೇವಿಪ್ರಸಾದ್ ಅವರ ತಿಥಿ ಕರ್ಮಾಂತರ ಇದೇ 19. ನಾಳೆ ಗುರುವಾರ ಪೂರ್ವಾಹ್ನ 11 ಬೆಟ್ಟತೂರು ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಕುಟುಂಬಸ್ಥರು ಕೋರಿದ್ದಾರೆ. Number 2755 ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಸುಂಟಿಕೊಪ್ಪ. ಇದರ 2023-24 ಸಾಲಿನ 65ನೇ ವಾರ್ಷಿಕ ಮಹಾಸಭೆ ಇದೇ 19. ನಾಳೆ ಗುರುವಾರ ಪೂರ್ವಾಹ್ನ 11 ಅಧ್ಯಕ್ಷರಾದ ಶ್ರೀ ಕೆಎಸ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಗುಂಡುಗುಟ್ಟಿ ಶ್ರೀ ಮಂಜುನಾಥಯ್ಯ ಸಹಕಾರ ಭವನದಲ್ಲಿ ನಡೆದಿದೆ. ಅರ್ಹ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3 ಸಂಜೆ 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ವೆಬಿನಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ಗಳು ಲಭ್ಯವಿದೆ. ಪ್ರತಿ ಗುರುವಾರದಂದು ಬೆಳಗ್ಗೆ 9:30 ಮಧ್ಯಾಹ್ನ 1 ಖ್ಯಾತ ಮಧುಮೇಹ ತಜ್ಞರು ಹಾಗೂ ಫಿಸಿಷಿಯನ್ ಡಾಕ್ಟರ್ ಜಗದೀಶ್ ಪಿ ಅವರು ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9633-6117. Number 2783 ಕಾನೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು. ಇದರ 2023-24 ಸಾಲಿನ 81ನೇ ವಾರ್ಷಿಕ ಮಹಾಸಭೆ ಇದೇ 19. ಗುರುವಾರ ಪೂರ್ವಾಹ್ನ 10 ಅಧ್ಯಕ್ಷರಾದ ಶ್ರೀ ಕಾಡೇಮಾಡ ಎಸ್ ಭರತ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಅಮೃತ ಮಹೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ನಡೆದಿದೆ. ಸಂಘದ ಸದಸ್ಯರೆಲ್ಲ ಪಾಲ್ಗೊಂಡು ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿ ಪರವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಂ ರತ್ನಕುಮಾರ್ ತಿಳಿಸಿದ್ದಾರೆ. ಹಾಕತೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20. ಶುಕ್ರವಾರ ಪೂರ್ವಾಹ್ನ 10 ಸಂಘದ ಅಧ್ಯಕ್ಷರಾದ ಶ್ರೀ ಮಂದ್ರೀರ ತೇಜಸ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆದಿದೆ. ಅರ್ಹ ಸದಸ್ಯರಿಗೆ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ. Number 378 ಕೊಡಗು ಜಿಲ್ಲಾ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ಫೆಡರೇಷನ್ ವಿರಾಜಪೇಟೆ ಕೊಡಗು ಜಿಲ್ಲೆ. ಇದರ 2023-24 ಸಾಲಿನ 72ನೇ ವಾರ್ಷಿಕ ಮಹಾಸಭೆಯು ದಿನಾಂಕ 20 ಶುಕ್ರವಾರ ಪೂರ್ವಾಹ್ನ 10 ಸಂಘದ ಅಧ್ಯಕ್ಷರಾದ ಶ್ರೀ ವಾಟೇರಿಯ ಪಿ ಬೋಪಣ್ಣವರ ಅಧ್ಯಕ್ಷತೆಯಲ್ಲಿ ಕೊಡಗು ಮಹಿಳಾ ಸಮಾಜ ವಿರಾಜಪೇಟೆಯಲ್ಲಿ ನಡೆಸಲು ತೀರ್ಮಾನಿಸಿದ್ದು ಅರ್ಹ ಸದಸ್ಯರಿಗೆ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗಿದೆ. ಆಹ್ವಾನ ಪತ್ರಿಕೆ ತಲುಪದೇ ಇದ್ದಲ್ಲಿ ಸಭೆಯ ದಿನಾಂಕದಂದು ಕಡ್ಡಾಯವಾಗಿ ಸದಸ್ಯರುಗಳು ಸಂಘದ ಗುರುತಿನ ಚೀಟಿಯೊಂದಿಗೆ ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 6x5 ಕಾಟ್ ಖರೀದಿಸುವಾಗ ಸ್ಪ್ರಿಂಗ್ ಮ್ಯಾಟ್ರೆಸ್ ಸಂಪೂರ್ಣ ಉಚಿತ. ಇನ್ನು ಹಲವು ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಚಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 9906061786. ನೆಕ್ಸಾ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಬಂಪರ್ ಆಫರ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲೋ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೊಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಪರಿಸರ ಸ್ವಚ್ಛತನ ಕಾಪಾಡುವಲ್ಲಿ ಸಾರ್ವಜನಿಕ ಅಂಗಡ ಸಹಕಾರ ಮುಖ್ಯ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಅರಿಚಿಟ್ಟಿತ್. ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗಿಡ ನಡಪಾಣ ಮಾರಿಪತ್ತು ಸ್ವಚ್ಛತಾ ಹಿ ಸೇವಾ ಕಾರ್ಬರ್ನ ಉದ್ಘಾಟನೆ ಮಾಡಿತ ಉತಕ್ಕ ಬಂದತ್. ಸ್ವಭಾವ ಸ್ವಚ್ಛತೆ, ಸಂಸ್ಕಾರ ಸ್ವಚ್ಛತೆ ಘೋಷವಾಕ್ಯತ್ರ ಕೂಡ ಈ ಕುರಿರ ಸ್ವಚ್ಛತಾ ಹಿ ಸೇವಾ ಕಾರ್ಬಾರ್ ಕೊಡಗು ಜಿಲ್ಲೆಯಲ್ಲಿ ಅಕ್ಟೋಬರ್ ದಂಡಂಗತ್ನೆ ನಡಪಾಂದು ಅರಿಚಿಟ್ಟತ್. ಜಿಲ್ಲಾ ಪಂಚಾಯತ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ತಕ್ಕ ಬಂದಿತ್. ಈ ಅಭಿಯಾನ ಸಾರ್ವಜನಿಕ ಅಂಗಡ ಸಹಕಾರ ಪಿಂಜ ಸಮುದಾಯತ್ರ ಕೂಡಕೂಟಕ್ಕೆ ಅನುಕೂಲ ಮಾಡಿ ಕೊಡಪಾಂದು ಅವು ಅಣಚಿ. ಜಿಲ್ಲಾ ನೋಡಲ್ ಅಧಿಕಾರಿ ಪಿಂಗ, ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಜಿ ಧನರಾಜು ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಬಾರ್ಕ್ ಚಾಲನೆ ಕೊಡ್ತತ್. ಅವಂಡ ಪೆದತ್ತು ಊರು ಮರ ಅಭಿಯಾನ ತರಡಿಲು ಗಿಡ ನಟ್ಟಿತ್ತು ನೀರು ಬುಕ್ಕಚ್ಚಿ.